ಅಲ್ಲ, ಅದು ಸುರಿಗೆ ನನ್ನ ಹತ್ರ ಒಂದು ಹೋರಿ ಇತ್ತು, ಯಾವುದು ಸಾಯಿವಾಲ್, ಅದಕ್ಕೆ ಬಿದ್ದ ಎರಡು ದನಗಳಿವೆ, ಅದಕ್ಕೆ ಈಗ ಇದು ಕೊಡ್ತೇವೆ, ಯಾವುದು ಸಾಯಿವಾಲಿಗೆ ಸಾಯಿವಾಲೆ ಕೊಡ್ತೇವೆ, ಮಲೆನಾಡು ಗಿಡ್ಡಕ್ಕೆ ಮಲೆನಾಡು ಗಿಡ್ಡವನ್ನೇ ಕೊಟ್ಟು ಇದು ಮಾಡ್ತೇವೆ, ದನ ಇದು ಮಾಡ್ತೇವೆ. ಈಗ ಮಲೆನಾಡು ಗಿಡ್ಡ ಮತ್ತು ಸಾಯಿವಾಲ್ ಸಾಕ್ಲಿಕ್ಕೆ ನಿಮಗೆ ಕಷ್ಟ ಆಗ್ಲಿಲ್ವಾ? ಕಷ್ಟ ಆಗ್ತದೆ, ಈಗ ಬೇಡ ಕಾಣ್ತದೆ, ಅಂದರೆ ಈಗ ಸ್ವಲ್ಪ ಆರೋಗ್ಯದ ಬಗ್ಗೆ ಸಮಸ್ಯೆ ಆಗಿದೆ, ಕಾಲು ನೋವು ಎಲ್ಲ ಉಂಟು, ಆದ್ರೆ ಈಗ ಇಷ್ಟ ಮಾಡುವಷ್ಟು ದಿನ ಮಾಡುವ. ಅದು ಸರಿ, ಈಗ ಇದೆರಡನ್ನ ದನವನ್ನು ಸಾಕಬೇಕು ಅಂತ ನಿಮಗೆ ಹೇಗೆ ಮಲೆನಾಡು ಗಿಡ್ಡ ನೀವು? ನನಗೆ ದೇಶೀಯ ದನಗಳೇ ಬೇಕು ಅಂತ, ಎಚ್ ಎಫ್ ಜರ್ಸಿ ಅಂದ್ರೆ ನಮ್ಗೆ ಮೊದ್ಲಿಂದ ಅದೊಂದು ಇತ್ತು, ಎಂತಂದ್ರೆ ಎಚ್ ಎಫ್ ಜರ್ಸಿಗಳು ದನಗಳಲ್ಲ ಅದು, ಹಾಗೆ ಅದಂದ್ರೆ ಮನಸ್ಸಿಗೆ ಹಿತ ಇಲ್ಲ, ಇಲ್ಲ ಅದು ಸರಿಯಾದ್ದಲ್ಲ, ಅದ್ರ ಹಾಲು ಒಳ್ಳೇದಲ್ಲ ಅಂತ. ಆದ್ರೆ ಹಾಲು ಇದರಲ್ಲಿ ಎಷ್ಟು ಸಿಗ್ತದೆ ನಿಮಗೆ? ಇದರಲ್ಲಿ ಸಿಗ್ತದೆ ಒಂದು ಸಾಯಿವಾಲಲ್ಲಿ ನನಗೆ ಒಂದು ದಿನಕ್ಕೆ ಒಂದು ಸುರು ಕರು ಹಾಕಿದಾಗ ಒಂದು 6-7 liter ಎಲ್ಲ ಸಿಗ್ತದೆ ಎರಡು ಹೊತ್ತು. ಮಲೆನಾಡು ಗಿಡ್ಡ ಒಂದು, ಈಗ ಮಲೆನಾಡು ಗಿಡ್ಡ ಉಂಟು, ಅದು ಬೆಳಿಗ್ಗೆ ಒಂದು 3/4 liter, ಸಂಜೆ ಒಂದು 1/2 liter ಕೊಡ್ತದೆ. ಸರಿ, ಇದಕ್ಕೆ ಬೇಡಿಕೆ ಬೇಕಾದಷ್ಟು ಉಂಟು ಹಾಲಿಗೆ? ಹಾಲು ನಮ್ಮದು ಹೋಗ್ತದೆ, ಮಂಗಳೂರಲ್ಲಿ ನಾವು ನಮ್ಮ ಗ್ರಾಹಕರಿದ್ದಾರೆ ಅವರಿಗೆ ತಂದು ಕೊಡ್ತೇವೆ. ಮತ್ತೆ ಹಾಲು ಜಾಸ್ತಿ ಆದ್ರೆ ನಾವು ಇದು ಮಜ್ಜಿಗೆ ಮಾಡ್ತೇವೆ, ಬೆಣ್ಣೆ ಮಾಡಿ ತುಪ್ಪ ಮಾಡ್ತೇವೆ, ತುಪ್ಪ ಮಾಡಿ ತುಪ್ಪ ನಮಗೆ ಬೇಕು, ಉಳಿದದ್ದು ಹೆಚ್ಚಾಗಿದ್ದನ್ನು ಮಾರಾಟ ಮಾಡ್ತೇವೆ. ಈಗ ಈ ದನಗಳನ್ನು ಸಾಕಲಿಕ್ಕೆ ವಿಶೇಷವಾದಂಥ ಕಾಳಜಿ ಏನಾದರೂ ಬೇಕಾಗ್ತದೆ? ವಿಶೇಷ ಕಾಳಜಿ ಏನಿಲ್ಲ, ಮಾಮೂಲಿ ಮಾಮೂಲಲ್ಲಿ ಸಹ ಇದೆ, ಅದೇ ಥರ ಸಾಕು ಹೌದು, ಅಂಥದ್ದು ಇದೆ ಅಂತ ಇದೇನಿಲ್ಲ. ಹಾಗೆ ಹೇಳಿದ್ರೆ ನೀವು ಎಚ್ ಎಫ್ ಜರ್ಸಿಗಳಿಗೆ ಮದ್ದುಗಳು ಬೇಕು, ಗೋ ಡಾಕ್ಟರ್ಗಳು ಬೇಕಾಗ್ತದೆ, ಇದಕ್ಕೆ ಹಾಗೇನಿಲ್ಲ. ಮತ್ತೆ ನಾವು ಪಾರಂಪರಿಕ ನಮ್ಮ ತಂದೆ ಕೂಡ ಈ ದನಗಳಿಗೆ ಮದ್ದೆಲ್ಲ ಕೊಡ್ತಿದ್ರು, ನಾನು ಹಾಗೆ ಸ್ವಲ್ಪ ಏನು ಹುಷಾರಿಲ್ಲ ಅಂತಂದ್ರೆ ಆ ನಾಟಿ ಮದ್ದುಗಳನ್ನು ಹಾಕಿ ಕೂಡಲೇ ಮಾಡಿ ಕೊಡ್ತೇನೆ, ಸರಿ ಆಗ್ತದೆ. ಕೆಲವು ಸರ್ತಿ ಬೇಕಾಗ್ತದೆ ಯಾರು ಡಾಕ್ಟರ್, ವೆಟರ್ನರಿ ಡಾಕ್ಟರನ್ನು ಕರೆಸಬೇಕಾಗ್ತದೆ ಅಂತ ಹೇಳಿದ್ರೆ. ದನ ಸಾಕಾಣಿಕೆ ಅನ್ನೋದು ಮೊದಲಿನಷ್ಟಿನ ಸುಲಭ ಅಲ್ಲ ಅಂತ? ಸುಲಭ ಅಲ್ಲ ಈಗ, ಯಾಕೆಂದ್ರೆ ಈಗ ಮೇವುಗಳಿಗೆಲ್ಲ ಭಾರಿ ಕಷ್ಟ ಆಗಿದೆ, ಹಸಿ ಮೇವು ಇಲ್ಲ, ಈಗ ಬರುವುದಿಲ್ಲ ಈಗ ಮೊದಲಾಗಿ, ಹಾಗೆ ಮತ್ತೆ ಹುಲ್ಲಿಗೆ ರೇಟ್ ಜಾಸ್ತಿ, ಹುಲ್ಲು ಕೂಡ ನಾವು ಸಾವಯವೇ ತಂದು ಕೊಡುದು ಅವುಗಳಿಗೆ. ಎಲ್ಲಿಂದ ತರಿಸ್ತೀರಿ? ಅದು ಇಲ್ಲೇ ಲೋಕಲಲ್ಲಿ ನಮ್ಮ ಅಕ್ಕಿ ಎಲ್ಲ ಮಾಡುವವರಿದ್ದಾರೆ, ಅವ್ರ ಹತ್ರ ಹುಲ್ಲು ತರ್ತೇವೆ, ನಮಗೆ ಅಕ್ಕಿ ಮಾಡಿ ಕೊಡ್ತಾರೆ. ಅಕ್ಕಿ ನಾವೇ ಅಕ್ಕಿ ಒಟ್ಟಿಗೆ ಒಂದು 7 acre ಜಾಗದಲ್ಲಿ ಮೊದಲು ಮಾಡ್ತಿದ್ದೇವೆ ನಾವೊಂದು 2-3 ಸೇರಿ. ಆಮೇಲೆ ಕಾರಣಾಂತರ ನಮ್ಮ ಆರೋಗ್ಯ ಅದು ದಿನ ಹೋಗ್ಬೇಕು ನೋಡ್ಬೇಕು, ನಮ್ಗೆ ಕಷ್ಟ ಆಯ್ತು, ಆಗ್ಲಿಲ್ಲ, ಮತ್ತೆ ಬಿಟ್ಟು ಬಿಟ್ಟೇವೆ. ನಮ್ಮ ಹತ್ರವೂ ಗದ್ದೆ ಇತ್ತು, ನಾವು ಸಾಕಿ ಸ್ವಂತ ಮಾಡ್ತಿದ್ದೆ, ಸಾವಯವದಲ್ಲೇ ನಾನು ಮಾಡ್ತಿದ್ದೆ ಮೊದಲಿಂದ, ಮನೆ ಖರ್ಚಿಗೂ ಕೂಡ. ನಮ್ಮ ಅಡಿಗೆ ಮನೆಯನ್ನೇ ನಾವು ಸಾವಯವ, ನಾವು ಹೊರಗಿದ್ದು ಬೇರೆ ಯಾವುದೇ ತರಕಾರಿ ಯಾವುದೇ ತರುವುದಿಲ್ಲ ನಮಗೆ ಅಂಥದ್ದು. ಈಗ ಬಟಾಟೆ ಸಿಕ್ಕಿದ್ರೆ ಸಾವಯವದಲ್ಲಿ ಸಿಕ್ಕಿದ್ರೆ ಮಾತ್ರ, ಇಲ್ಲ ಬಟಾಟೆ ತಿನ್ನುವುದಿಲ್ಲ, ನೀರುಳ್ಳಿ ತಿನ್ನುವುದಿಲ್ಲ, ಸಾವಯವದಲ್ಲಿ ಸಿಕ್ಕಿದ್ರೆ ತಿಂತೇವೆ. ಹಾಗೆ ನಾವು ಆ ಇದಕ್ಕೆ ಹೋಗಿದೆ ನಮ್ಮ ಮನೆ ಕೂಡ, ನಾವು ಮೈದಾ ತರುವುದಿಲ್ಲ, ಸಕ್ಕರೆ ತರುವುದಿಲ್ಲ, ಅದೆಲ್ಲ ಹಾಗೆ ಎಲ್ಲ ಬೆಲ್ಲದಲ್ಲಿ ಮಾಡ್ತೇವೆ. ಸಕ್ಕರೆ ಉಂಟು, ಬ್ರೌನ್ ಸಕ್ಕರೆ ಉಂಟು. ಈಗ ಇವರು ಇದು ಮಾಡಿದ್ದಾರೆ, ಇವರಿಗೆ ಸ್ವಲ್ಪ ಮಾರ್ಕೆಟ್ ನಾವು ಮಾಡ್ತೇನೆ ಹೇಳಿದ್ದೇನೆ, ನೋಡೋ ನಾನು ಬರ್ತೇನೆ ಅಂತ ಹೇಳಿದೆ, ಹೋಗ್ಬೇಕು ಮಾಡಿದ್ರೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದೇ ಸಕ್ಕರೆ ಮಾಡಿ ಕಳಿಸಿದ್ದಾರೆ, ಸ್ವಲ್ಪ ಸ್ಯಾಂಪಲ್ ಮಾಡ್ತೇನೆ ಹೇಳಿದ್ದಾರೆ ಅವರು. ಅದರಿಂದ ಮುಂದಿನ ದಿನಗಳಲ್ಲಿ ಬೆಲ್ಲದಿಂದಲೇ ಸಕ್ಕರೆ ಮಾಡುವ ಇದು ವ್ಯವಸ್ಥೆ ಬರ್ಬೋದು ಮಾಡಬಹುದು. ಈಗ ಒಟ್ಟಾರೆಗೆ ಇಡೀ ಈ ನೀವು ಮಾರಾಟ ವ್ಯವಸ್ಥೆ ಹೇಗೆ, ಅಂದ್ರೆ ಮಾರಾಟಕ್ಕೆ ಒಳ್ಳೆ ರೀತಿಯಲ್ಲಿ ಗಿರಾಕಿಗಳು ಇದೆಲ್ಲ ಬರ್ತಾ ಇದ್ದಾರ ಹೇಗೆ? ಒಳ್ಳೆ ಈಗ ಒಳ್ಳೆ ಗ್ರಾಹಕಿ ಇದೆ, ಆದ್ರೆ ದೊಡ್ಡ ಮಟ್ಟದಲ್ಲಿ ಎಂತ ಮಾಡ್ಲಿಲ್ಲ, ಅಂದ್ರೆ ನಮ್ಗೆ ಅಷ್ಟು ಮಾಡ್ಲಿಕ್ಕೂ ಟೈಮ್ ಇಲ್ಲ, ನಮ್ಗೆ ಸ್ವಲ್ಪ ತೋಟ ಎಲ್ಲ ಉಂಟು ನೋಡಿಕೊಳ್ಬೇಕು. ವಾರಕ್ಕೊಮ್ಮೆ ಇಲ್ಲಿ ಬರ್ತೇನೆ, ಶುರು ಮಾಡಿದ್ದೇನೆ, ಅದು ಮಾಡ್ತೇವೆ. ಗ್ರಾಹಕರಿದ್ದಾರೆ ತುಂಬಾ ಜನ ನಮ್ಗೆ, ಅದು ಅವರು ಕೊರೋನಾ ಬಂದ ನಂತರ ಏನಾಯ್ತು ಅಂದ್ರೆ, ಕೊರೋನಾ ಬಂದಾಗ ನಮ್ಗೆ ಹೋಗ್ಲಿಕ್ಕೆ ಎಲ್ಲ ಆಚೀಚೆ ಹೋಗ್ಲಿಕ್ಕೆ ಕಷ್ಟ ಆಯ್ತಲ್ಲ, ಆಗ ಈ ವಾಟ್ಸಪ್ ಮೆಸೇಜ್ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ದೀನಿ, ಹೇಳಿದ್ದೇವೆ ನಾನು ಅವರಿಗೆ. ಅದನ್ನು ಸಾಮಾನುಗಳನ್ನೆಲ್ಲ ಕಟ್ಟುದು, ಮತ್ತೆ ನಮ್ಮ ಹತ್ರ ಇದ್ದ ತರಕಾರಿಗಳನ್ನು ಅವ್ರಿಗೆ ಹಾಕುದು, ಇಲ್ಲಿ ಕೊಡುದು ವಾರದ ಭಾನುವಾರ ಬಂದು. ಮತ್ತೆ ವಾರದ ಎಡೆಯಲ್ಲಿ ಒಮ್ಮೊಮ್ಮೆ ಗುರುವಾರ ಎಲ್ಲ ಬರ್ತಿದ್ದೇವೆ, ಹಾಲು ತಗೊಂಡು ಬಂದು ಕೆಲವರಿಗೆ ಹಾಲು ಕೊಡ್ತಿದ್ದೇವೆ, ಕೆಲವು ಸಾಮಾನು ಬೇಕಾದ್ರೆ ಸಾಮಾನು ತಂದು ಕೊಡ್ತಿದ್ದೇವೆ. ಹಾಗೆ ಈಗ ವಾಟ್ಸಪ್ ಇದು ಹೆಚ್ಚು ಉಂಟು, ತುಂಬಾ ಆಗ್ತಾ ಉಂಟು. ಕೆಲವರು ಹೊಸದು ಮಾಡ್ತಾ ಆಗ್ತಾ ಇದ್ದಾರೆ, ಕೆಲವರು ವಾಟ್ಸಪ್ ಅಲ್ಲಿ ಇರ್ತಾರೆ, ಏನೋ ಇದು ಮಾಡುದಿಲ್ಲ, ಕೆಲವರು ನಿರಂತರ ತಗೊಳ್ತಾ ಇರ್ತಾರೆ. ಈಗ ಈ ತರ ಮಾಡಿದ್ರಿಂದ ನಿಮಗೆ ಅನುಕೂಲ ಆಗಿದೆಯಾ ಹೇಗೆ? ತೊಂದರೆ ಇಲ್ಲ, ಒಂದು ಟೈಮ್ ಹೋಗ್ತದೆ. ನಾವೊಂದು ಸಾವಯವದ ಇದ್ದಿದ್ದಕ್ಕೆ ಗ್ರಾಹಕನಿಗೆ ಒಂದು ಸಾವಯವ ಸಿಗ್ತದೆ, ನಮ್ಮ ರೈತ ಬೆಳೆದ ಸಾವಯವ ಬೆಳೆದವನಿಗೆ ಒಂದು ಮಾರಾಟ ಆದಾಗ ಆಗ್ತದೆ, ರೇಟು ಕೂಡ ಈಗ ರೇಟು ಒಳ್ಳೆ ಒಳ್ಳೆ ರೇಟ್ ಬರ. ಅಂದ್ರೆ ಏನಾಗಿದೆ ಗೊತ್ತುಂಟ, ಗ್ರಾಹಕನಿಗೂ ಸಾವಯವ ಅಂದ್ಗಳು ಅದು ಭಾರಿ ಮಾರ್ರೆ, ಅದು ದುಬಾರಿ ಅಂತ ಆಗಿದೆ. ಅಂತ ದುಬಾರಿ ನಾವು ಅಂತಕ್ಕೆ ಹೋಗುದಿಲ್ಲ, ನಾವು ರೈತನಿಗೆ ಒಂದು ಸ್ವಲ್ಪ ಜಾಸ್ತಿ ಅವನು ಹೇಳಿದನ್ನು ಕೊಡ್ತೇವೆ, ಸ್ವಲ್ಪ ಇಟ್ಟುಕೊಂಡು ಮಾರಾಟ ಮಾಡ್ತೇವೆ. 100% ಕೆಲವು 30-40% ಜಾಸ್ತಿ ಇರ್ತದೆ, ಬಾಕಿ ಉಳಿದದಕ್ಕಿಂತ. ಆದ ವಸ್ತುಗಳು ಹಾಗಿರ್ತವೆ. ಈಗ ನಮ್ಮಲ್ಲಿ ಗೋಧಿ ಹುಡಿ ಇದೆ, ಅದು ನಾಟಿ ಗೋಧಿ ಇದ್ದು

ಅರ್ಥವೇ ನಿನಗೆ. ಕುಮಿದೇವಿ ನಿಮ್ಮ